ಓಂ ಶಾಂತಿ ಶಾಂತಿ ಶಾಂತಿ. ಹದಿನೇಳನೇ ಶ್ಲೋಕ ಪಾಠ. ಈತದಾಲಂಬನಗುಂ ಶ್ರೇಷ್ಠಂ ಏತದಾಲಂಬನಂ ಪರಂ ಏತದಾಲಂಬನಂ ಜ್ಞಾತ್ವಾ ಬ್ರಹ್ಮಲೋಕೇ ಮಹೀಯತೆ. ಮನುಷ್ಯ ಅವಲಂಬಿಸಿಕೊಂಡು ಜೀವನ ಮಾಡುವುದು ಅವನಲ್ಲಿಯ ಸಹಜ ಗುಣ. ವ್ಯಕ್ತಿ ವ್ಯಕ್ತಿಯನ್ನು ಅವಲಂಬಿಸ್ತಾನೆ, ವ್ಯಕ್ತಿ ಸಮಾಜವನ್ನು ಅವಲಂಬಿಸ್ತಾನೆ, ಪ್ರಜೆ ಅನಿಸಿಕೊಂಡು ರಾಷ್ಟ್ರವನ್ನು ಅವಲಂಬಿಸ್ತಾನೆ, ವಯಸ್ಸಾದಂತಾದಂತೆ ಕೋಲನ್ನು ಅವಲಂಬಿಸ್ತಾರೆ, ಅಥವಾ ಪರ್ಮನೆಂಟ್ ಡಾಕ್ಟರ್ ಇಟ್ಕೊಂಡ್ಬಿಡ್ತಾರೆ. ಎವ್ರಿ ಡೇ 1 ಅವರ್ ಡಾಕ್ಟರ್ಸ್ ವಿಸಿಟ್ ಬರ್ತಾರಲ್ಲ. ಸೊ ಅವಲಂಬನೆ ಬೇಕು, ಯಾರೇ ಬೇಕು ಒಟ್ಟು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಏತದ್ ಆಲಂಬನ, ಆತ್ಮನನ್ನು ಅವಲಂಬಿಸುವುದು ಸುಸ್ಥಿರ ಸುರಕ್ಷಿತ ಮತ್ತ ವಿಶ್ವಾಸಿಕ. ಇನ್ನೊಬ್ಬರು ಯಾರಾದರೂ ಅವಲಂಬಿಸಿದೆ, ಒಂದು ಕೋಲನ್ನು ಅವಲಂಬಿಸಿದೆ, ಕೋಲನ್ನು ಮೋಸ ಮಾಡಿದ್ದು ನಮ್ಮ ಭಾರ ತಡ್ಕೊಳಿಕ್ಕಿಲ್ಲದು, ಅಥವಾ ನಮ್ಮ ಕೈಲಿ ಬರೋಕ್ಕೆ ಮುಂಚಿತವಾಗಿ ಕ್ರ್ಯಾಕ್ ಆಗಿರ್ತದೆ. ಸೊ ಕೋಲಿನಿಂದ ಮೋಸ ಹೋದೇವು, ನಮ್ಮ ಉಣ್ಣುವ ತಟ್ಟೆಯಿಂದ ಮೋಸ ಹೋದೇವು. ಕೆಲವು ಸಲ ಅವು ಡುಮ್ ಡುಮ್ ಅಂತಿರ್ತವೆ, ತಟ್ಟೆ ಇಟ್ಟು ಊಟ ಮಾಡೋಕೆ ಡುಮ್ ಅಂದ್ಬಿಡ್ತೀವಿ, ತಟ್ಟೆನೆ ನಮಗೆ ಬಡ್ದ್ಬಿಡ್ತದೆ. ಆದರೆ ಆತ್ಮನು ಆತ್ಮನನ್ನು ಎಂದೂ ಮೋಸ ಮಾಡಲಾರ, ನನಗೆ ನಾನು ಎಂದೂ ಮೋಸ ಮಾಡಲಾರೆ. ತಸ್ಮಾತ್ ಏತದೇವ ಅವಲಂಬನ. ಆದ್ದರಿಂದ ಆತ್ಮನನ್ನು ಅವಲಂಬಿಸೋದೇನಿದೆಯೋ ಇದು ಭಾರಿ ವಿಶ್ವಾಸಿಕ. ಸ್ವಯಂ ಸ್ಥಿರವಾದದ್ದು. ವಾಟ್ ಈಸ್ ದಿ ನೇಚರ್ ಆಫ್ ದಿಸ್ ಆತ್ಮ? ವಾಟ್ ಎಕ್ಸಾಕ್ಟ್ಲಿ ಯು ಮೀನ್ ಬೈ ಆತ್ಮ? ಏನಪ್ಪ ಇದು ಆತ್ಮನ ಸಹಜತೆ? ಏನು ಸತ್ ಚಿತ್ತ ಆನಂದ? ಸತ್ ಅಂದರೆ ಬದಲಾಗದೇ ಇರುವಿಕೆ, ಮೂರು ಕಾಲದಲ್ಲಿ ಬದಲಾಗದೇ ಇರುವಿಕೆ. ಯಾವುದು ತನ್ನಲ್ಲಿ ತಾನು ಅಥವಾ ತನ್ನಿಂದ ತಾನು ಅಥವಾ ತನ್ನಲ್ಲಿಯೇ ಬದಲಾವಣೆಯನ್ನು ಕಾಣ್ತಾ ಇರ್ತದೋ ಅದನ್ನು ನೆಚ್ಚೋದು ಹೆಂಗೆ? ಇಟ್ ಮೇ ಡಿಕೆ ಒನ್ ಡೇ, ಇಟ್ ಮೇ ವಿದರವೇ ಒನ್ ಡೇ, ತಾನು ತಾನು ಕೊರಗಿ ಹೋಗ್ಬೋದು, ತಾನು ತಾನು ಕ್ಷಯವಾಗಿ ಹೋಗ್ಬೋದು, ತಾನು ತಾನು ನಾಶವಾಗಿ ಹೋಗ್ಬೋದು. ನಂಬೋದು ಹೆಂಗೆ ಅದನ್ನು? ಯಾಕೆಂದರೆ ಅದರ ನೇಚರೇ ಪ್ರತಿ ಕ್ಷಣವೂ ಬದಲಾಗೋದಿದೆ. ಆದರೆ ಆತ್ಮನ ಸಹಜತೆ ಹಾಗಲ್ಲ. ಸತ್ ಎಂದಿಗೂ ಜಡವಲ್ಲ, ಚಿತ್ ಕೇವಲ ಚೈತನ್ಯ ಮಾತ್ರವಾಗಿದೆ. ಏನೆಲ್ಲವುಗಳನ್ನು ನಾನು ಆನಂದಕ್ಕಾಗಿ ಅವಲಂಬಿಸಿದ್ದೇನೋ ಆ ಆನಂದವೇ ಈ ಆತ್ಮ ಆಗಿದ್ದರಿಂದಾಗಿ ಇದು ನಮಗೆ ಕೈ ಕೊಡೋ ಚಾನ್ಸೇ ಇಲ್ಲ. ಏತದಾಲಂಬನಂ. ಇಲ್ಲ ಸ್ವಾಮಿ, ನಾವು ಅಪರಬ್ರಹ್ಮನನ್ನು ನಾವು ಅವಲಂಬಿಸ್ತೇವೆ, ಅರ್ಥಾತ್ ಕರ್ಮಾದಿಗಳನ್ನು ನಾವು ಅವಲಂಬಿಸ್ತೇವೆ. ನೋ ಪ್ರಾಬ್ಲಮ್. ನೀನು ಕರ್ಮಯೋಗವನ್ನು ಅವಲಂಬಿಸು, ಕರ್ಮಗಳನ್ನೇ ಅವಲಂಬಿಸು, ಆದರೆ ನಿನ್ನ ಗುರಿ ಏನದೆ? ನಿನ್ನ ಗುರಿ ಇದನ್ನು ಅವಲಂಬಿಸಿ ಈ ಮೂಲಕವಾಗಿ ಇನ್ನೊಂದನ್ನು ಅವಲಂಬಿಸುವ ಆಗುವಂಥದ್ದಾಗಿದ್ದರೆ ಅದು ಅಸ್ಥಿರ, ಇದು ಅಸ್ಥಿರ. ನಿನ್ನ ಗುರಿ ಈ ಮೂಲಕವಾಗಿ ನನಗೆ ಒಂದು ದಿವಸ ಒಂದು ಸಂದರ್ಭದಲ್ಲಿ ಒಂದು ಆ ಶ್ರೇಷ್ಠ ಸ್ಥಾನವನ್ನು ಹೊಂದಲಿಕ್ಕೆ ಸಾಧ್ಯ ಇದೆ ಅಂತ ಆಗಿದ್ದೆ ಆದರೆ ಉಪಾಸನ ಭಾಗವನ್ನು ನೀ ಅವಲಂಬಿಸಬಹುದು. ಅದರ ಒಳಗೆ ಹಾಗಿಲ್ಲ, ಒಳಗೆ ಕೋಟಿರ್ತದೆ, ಹೊರಗೆ ಸಾಚ ಇರ್ತದೆ, ಒಳಗೆ ಕೊಟ್ಟಿರ್ತದೆ. ಏನು ಕೊಟ್ಟಿ? ಲೋಕಾದಿ ಬಗ್ಗೆ, ಲೋಕಾದಿಗಳ ಬಗ್ಗೆ ಆಸೆ ಇಚ್ಛೆಗಳು. ಇದು ಅಸ್ಥಿರ, ಅದು ಅಸ್ಥಿರ. ಆದರೆ ಆತ್ಮ ಹಾಗಲ್ಲ, ಅದು ಸುಸ್ಥಿರ. ಈ ತದಾಲಂಬನ ಗುಂ ಶ್ರೇಷ್ಠ. ಇನ್ನು ಪರಬ್ರಹ್ಮನಿಗಾಗಿ ನೋ ಪ್ರಾಬ್ಲಮ್. ಪರಬ್ರಹ್ಮನಿಗಾಗಿಯೂ ಕೂಡ ಓಂಕಾರವನ್ನು ಅವಲಂಬಿಸು. ಉಪಾಸ್ಯ ಬ್ರಹ್ಮನಿಗೂ ಓಂಕಾರವನ್ನೇ ಅವಲಂಬಿಸು, ಪರಬ್ರಹ್ಮನಿಗೂ ಓಂಕಾರವನ್ನೇ ಅವಲಂಬಿಸು. ಉಪಾಸ್ಯ ಬ್ರಹ್ಮನನ್ನು ನಿರಪೇಕ್ಷ ಭಾವದಿಂದ ಅವಲಂಬಿಸುವುದು ಬೇರೆ, ಸಾಪೇಕ್ಷಿಕವಾಗಿ ಅವಲಂಬಿಸುವುದು ಬೇರೆ. ಸಾಪೇಕ್ಷಿಕವಾಗಿ ಅವಲಂಬಿಸಿದೆಯೋ ಯಾತ ಯಾತ, ಹೋಗೋದು ಬರೋದು ಹೋಗೋದು ಬರೋದು, ಹುಟ್ಟೋದು ಸಾಯೋದು, ತಪ್ಪೋದಿಲ್ಲ ತಪ್ಪೋದಿಲ್ಲ ತಪ್ಪೋದಿಲ್ಲ. ಭಾಳ ಭಾಳ ಭಾಳ ಅಂದರೆ ಇಲ್ಲಿಂದ ಅಮೇರಿಕಾ ಹೋಗಿ ಬಂದಂಗೆ ನೀ ಇಲ್ಲಿಂದ ಬ್ರಹ್ಮಲೋಕಕ್ಕೆ ಹೋಗಿ ಬರ್ತೀಯ ಅಷ್ಟೇ. ಬಟ್ ಶ್ರೇಷ್ಠ ಮನೋ ಶಬ್ದ ಇಲ್ಲಿ ಉಪಯೋಗ ಮಾಡಿದ್ರಿಂದಾಗಿ ನಾವು ಸಣ್ಣ ಅರ್ಥದಲ್ಲಿ ನೋಡಬಾರ್ದು, ವಿಶೇಷ ಅರ್ಥ ನೋಡಬೇಕು. ಏನು ವಿಶೇಷ ಅರ್ಥ ಇರ್ಬೋದು? ಏನು ವಿಷಯ? ನಿರಪೇಕ್ಷಿಕ ಭಾವ ಶ್ರೇಷ್ಠ. ನೀವು ಓಂಕಾರ ಉಪಾಸನೆ ಮಾಡ್ತೀಯೋ, ಓಂಕಾರವನ್ನು ನೀನು ಶ್ರದ್ಧೆಯಿಂದ ಸ್ವೀಕಾರ ಮಾಡಿದ್ದೀಯೋ, ಓಂಕಾರವನ್ನೇ ಪ್ರಮಾಣ ಅಂತ ಒಪ್ಕೊಂಡಿದ್ದೀಯೋ, ನೋ ಪ್ರಾಬ್ಲಮ್. ಉಪಾಸನಕ್ಕೂ ಓಂಕಾರವೇ ಪ್ರಮಾಣ, ಆತ್ಮಜ್ಞಾನಕ್ಕೂ ಓಂಕಾರವೇ ಪ್ರಮಾಣ, ಒಂದು ಪ್ರತೀಕವಾಗಿ ಪ್ರಮಾಣ, ಚಿಹ್ನೆ ಚಿಹ್ನೆ. ಆ ಚಿಹ್ನೆಯನ್ನೇ ಅವಲಂಬಿಸುವುದು. ಪೂರ್ವದಲ್ಲಿ ಜ್ಞಾನ ಪೂರ್ವದಲ್ಲಿ ಉಪಾಸನಾ ಸ್ಥಿತಿಯೊಳಗೆ ಓಂಕಾರ ಎನ್ನುವುದೊಂದು ಅನಿಸಿಕೆ ಮಾತ್ರವಾಗಿರ್ತದಷ್ಟೇ. ಓಂಕಾರ ಒಂದು ಅನಿಸಿಕೆ. ಓಂ ಏನು ಈಗ ಮಕ್ಕಳು ಓಂ ಏನು ಅರ್ಥ ಆಯಿತು? ಚಿಹ್ನೆ. ಏ ನಮ್ಮ ಆಶ್ರಮದಾಗ ಗುರುಜಿ ಗುರುಜಿ ಅನ್ನೋಂಗಿಲ್ಲ, ಓಂ ಅಂತಾರೆ. ಓಕೆ, ಅವರ ಆಶ್ರಮದ ಚಿಹ್ನೆ. ಇಲ್ಲ ನಮ್ಮ ಆಶ್ರಮದ ಹರಿಯೋಮ್ ಅಂತಾರೆ, ಓಕೆ ಚಿಹ್ನೆ. ಜೈ ಗುರುದೇವ್ ಅಂತಾರೆ, ಓಕೆ ಅದೊಂದು ಚಿಹ್ನೆ. ಹಾಗೆ ಓಂ ಚಿಹ್ನೆ. ಆದರೆ ಪಾರಮಾರ್ಥಿಕವಾದ ಚಿಂತಕನಿಗೆ, ಪಾರಮಾರ್ಥಿಕ ಚಿಂತನೆಯಲ್ಲಿ ತೊಡಗಿದಂತಹ ಚಿಂತಕನಿಗೆ ಓಂಕಾರವು ಬರೀ ಪ್ರತೀಕ ಮಾತ್ರವಾಗಿ ಉಳಿಯೋದಿಲ್ಲ, ಅದು ಜಿಜ್ಞಾಸದ ವಿಷಯ ಆಗಿಬಿಡುತ್ತದೆ. ಜಾಗೃತ ಅವಸ್ಥೆ ಅಂದ್ರೇನು, ಸ್ವಪ್ನ ಅವಸ್ಥೆ ಅಂದ್ರೇನು, ನಿದ್ರಾ ಅವಸ್ಥೆ ಅಂದ್ರೇನು, ಅವಸ್ಥೆಗಳು ಅಂದ್ರೇನು, ಅವಸ್ಥೆಗಳಲ್ಲಿ ಯಾವ್ಯಾವ ಕೋಶಗಳು ಕೆಲಸ ಮಾಡ್ತವೆ, ಯಾವ ಕೋಶಗಳು ಯಾವ ಅವಸ್ಥೆಗಳಿಗೆ ಮೀಸಲಾಗಿರ್ತವೆ, ಜಿಜ್ಞಾಸ. ಇದು ಅಪರ ಬ್ರಹ್ಮ, ಅದು ಪರಬ್ರಹ್ಮ. ಇದು ಉಪಾಸ್ಯ ಬ್ರಹ್ಮ, ಅದು ಸಚ್ಚಿದಾನಂದ ಬ್ರಹ್ಮ. ಈ ಪ್ರಕಾರವಾಗಿ ಏತದ ಆಲಂಬನ ಜ್ಞಾತ್ವಾ ಬ್ರಹ್ಮಲೋಕೆ ಮಹೀಯತೆ. ಆ ಮಹೀಯತೆ ಶಬ್ದ, ಬ್ರಹ್ಮಲೋಕೆ ಮಹೀಯತೆ, ಬ್ರಹ್ಮಲೋಕದಲ್ಲಿ ಆನಂದಿಸುತ್ತಾನೆ, ಅವನು ಹೆಚ್ಚಿನ ಮಹಿಮೆಯನ್ನು ಪಡೆಯುತ್ತಾನೆ, ಕೀರ್ತಿಯನ್ನು ಸಾಧಿಸ್ತಾನೆ. ವ್ಯಾವಹಾರಿಕವಾಗಿ ಒಂದು ಶಬ್ದ ಹೇಳಬೇಕು ಅಂತಂದರೆ, ಇವನನ್ನೇ ಬ್ರಹ್ಮ ಅಂತ ಪೂಜಿಸ್ಲಿಕ್ಕೆ ಶುರು ಮಾಡ್ತಾರೆ. ಜನನನ್ನ ಬ್ರಹ್ಮ ಅಂತ ಪೂಜಿಸ್ಲಿ ಅಂತ ಇವ ಉಪಾಸನೆ ಮಾಡೋದಿಲ್ಲ. ಓಂಕಾರ ಬ್ರಹ್ಮ ಉಪಾಸನೆಯಲ್ಲಿ ಈ ಭಾವ ಸಿದ್ಧಿಸ್ತದೆ. ಬ್ರಹ್ಮಲೋಕದಲ್ಲಿ ಮಹೀಯತೆ, ಏತದ್ ಆಲಂಬನಂ ಜ್ಞಾತ್ವಾ. ಏತದೇವಾಲಂಬನಂ ಏತದಾಲಂಬನ ಜ್ಞಾತ್ವ. ಚೆನ್ನಾಗಿ ನೀ ಅರ್ಥ ಮಾಡಿಕೊಂಡಿದ್ದಾದರೆ, ಬ್ರಹ್ಮಲೋಕೇ ಮಹೀಯತೆ, ಬ್ರಹ್ಮಲೋಕದಲ್ಲಿ ಆನಂದಿಸುತ್ತೀಯ, ಅಥವಾ ಜನರು ಭಕ್ತರು ಅವರು ನಿನ್ನನ್ನು ಬ್ರಹ್ಮ ಅಂತ ಭಾವಿಸ್ತಾರೆ, ನಿನ್ನನ್ನೇ ಬ್ರಹ್ಮ ಅಂತ ಭಾವಿಸ್ತಾರೆ. ಭಾಷ್ಯ ಆಗಿದೆಯಾ? ಹೌದು. ಬ್ರಹ್ಮಭೂತ ಬ್ರಹ್ಮವತ ಉಪಾಸ್ಯ. ಕೊನೆಯ ಶಬ್ದ ಒಂದು ನೋಡ್ರಿ, ಬ್ರಹ್ಮಭೂತ ಅಂದ್ರೇನು? ಬ್ರಹ್ಮವತ್ ಉಪಾಸ್ಯ ಭವತಿ ಇತ್ಯರ್ಥ. ಬ್ರಹ್ಮನಂತೆಯೇ ಉಪಾಸ್ಯ ಬ್ರಹ್ಮನಾಗಿಬಿಡ್ತಾನೆ. ಅಂದ್ರೇನು? ಜನ ಇವನನ್ನು ಉಪಾಸನೆ ಶುರು ಮಾಡ್ತಾರೆ, ಅಂದರೆ ಬ್ರಹ್ಮನೇ ಆಗಿಬಿಡ್ತಾನೆ. ಉಪಾಸ್ಯ ಬ್ರಹ್ಮ, ಜ್ಞಪ್ತಿ ಬ್ರಹ್ಮ ಅಲ್ಲ. ಜ್ಞಪ್ತಿ ಬ್ರಹ್ಮ ಅಂದರೆ ಬೇರೆ ಅರ್ಥ. ಹಾಂ, ಉಪಾಸ್ಯ ಬ್ರಹ್ಮ. ಭಾಷ್ಯ 71. ಅನ್ಯತ್ರ ಧರ್ಮಾತ್ ಇತ್ಯಾದಿನಾ ಪೃಷ್ಟಸ್ಯ ಆತ್ಮನಃ ಅಶೇಷ ವಿಶೇಷರಹಿತಸ್ಯ ಆಲಂಬನತ್ವೇನ ಪ್ರತೀಕತ್ವೇನ ಚ ಓಂಕಾರಃ ನಿರ್ದಿಷ್ಟಃ. ಅನ್ಯತ್ರ ಧರ್ಮಾದ್ ಅನ್ಯತ್ರ ಧರ್ಮಾತ್ ಒಂದು ಶ್ಲೋಕ ಬಂದಿದೆ, ಗೊತ್ತಾ? ನೆನಪಾಯ್ತಾ? ಇತ್ಯಾದಿನ ಪೃಷ್ಟಸ್ಯ ಆತ್ಮನಃ, ಅವೆಲ್ಲ ಸಂಗತಿಗಳನ್ನು ಒಟ್ಟು ಸೇರಿಸಿ ಆತ್ಮನಃ ಅಶೇಷ ವಿಶೇಷ ರಹಿತಸ್ಯ. ಅದಕ್ಕೆ ಯಾವ ವಿಶೇಷಣಗಳು ಇಲ್ಲ, ಯಾವ ಅಬ್ಜೆಕ್ಟಿವ್ಸು ಇಲ್ಲ, ಯಾವ ಜಾತಿ ಕ್ರಿಯಾ ದೋಷಗಳು ಅದಕ್ಕಿಲ್ಲ, ವರ್ಣಾದಿ ದೋಷಗಳು ಅದಕ್ಕಿಲ್ಲ. ಇಂತಹ ಆತ್ಮನನ್ನು ತಿಳಿಸಿ ಹೇಳುವ ಪ್ರಯತ್ನ ಮಾಡಿದ್ದಾರೆ. ಎಲ್ಲಿ? ಅನ್ಯತ್ರ ಧರ್ಮಾದ ಅನ್ಯತ್ರ ಅಧರ್ಮಾದ, ಆ ಶ್ಲೋಕದಲ್ಲಿ ತಿಳಿಸಿ ಹೇಳುವಂತಹ ಪ್ರಯತ್ನ ಮಾಡಿದ್ದಾರೆ. ಆ ನಿರ್ಗುಣವಾದ ವಿಶೇಷರಹಿತವಾದ ಆ ಆತ್ಮನನ್ನೇ ಚ ಓಂಕಾರ ನಿರ್ದಿಷ್ಟ, ಅದನ್ನೇ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಒಂದು ಚಿಹ್ನೆಯನ್ನಾಗಿ ಕೊಟ್ಟಿದ್ದಾರೆ. ಚಿಹ್ನೆ ಏನದು? ಓಂ. ನನಗನ್ನಿಸ್ತದೆ ಓಂಕಾರವನ್ನು ಅನ್ನಿಸ್ತದೆ, ಓಕೆ, ಕಾಟಕ್ಕಾಗಿ ಆಟಕ್ಕಾಗಿ ಬಳಸಬಾರ್ದು. ಬಾಗಿಲ ಮೇಲೆ ಬರದೆ, ಗಾಡಿ ಮೇಲೆ ಬರದೆ, ಅವನು ಮಹಾರಾಯಣ ಪರಮೇಶಪ್ಪ ಮಲ್ಲೇಶಪ್ಪ ಹಠ ಬಿದ್ಬಿಟ್ಟಾನ. ನನ್ನ ಒಂದು ಟೇಬಲ್ ಅದರ, ಅದ್ರ ಮೇಲೆ ಓಂ ಬರೀತೇನೆ. ಬ್ಯಾಡು, ನನಗೆ ಇಷ್ಟ ಆಗುತ್ತೆ, ಓಂ ಬರೀತೇನೆ. ಅದ್ರ ಮೇಲೆ ಎರಡದಲ್ಲಿ ಬಿಡ್ತಾನೆ, ಮತ್ತೆ ಬರ್ತಾನೆ, ಅಲ್ಲೊಂದು ಓಂ ಬರೆದು ಬಿಡ್ತಾನೆ. ಹತ್ತು ಸಲ ತಾವು ಕೇಳಿದೆ. ಮೊನ್ನೆ ಹೇಳಿದೆ, ನೋಡಪ್ಪ ನನಗಿಂತ ಯಾವುದೂ ಇಷ್ಟ ಇಲ್ಲ, ನನಗದು ಸರಿ ಅನಿಸೋದಿಲ್ಲ, ನೀವು ಮಾಡಿ. ಐ ಮೀನ್ ದ್ಯಾಟ್ ಇಫ್ ಎ ಮುಸ್ಲಿಮ್ ಕ್ಯಾನ್ ಫೀಲ್ ಹೀ ಈಸ್ ಗಾಡ್, ಯಾವ ಆಲಂಬನೆಯೂ ಇಲ್ಲದಿರುತ್ತ ಪರಮಾತ್ಮನ ಇವ ಮುಸ್ಲಿಂ ಕ್ಯಾನ್ ಫೀಲ್, ವೈ ನಾಟ್ ಹಿಂದೂ? ಅವ್ರೆಲ್ಲ ಹಿಂಗೆ ಹಿಂಗೆ ಸುಮ್ಮನೆ ನಿಂದಿರ್ತಾರೆ, ಗಿಡ ಗಾಡಿಗೂ ಇಲ್ಲ. ನಮ್ಮನ್ನೆ ನೋಡಿದೆ ಏರ್ಪೋರ್ಟ್ನಾಗ, ಅಲ್ಲಿ ಯಾವುದೋ ಒಂದು ಕಂಬದ ಹತ್ರ ಟವರ್ ಹಾಸಿದ್ರು ಏರ್ಪೋರ್ಟ್ನಾಗ. ಅವ್ರಿಗೇನು ಇಂಥದ್ದು ಬೇಕಿಲ್ಲ ಅಂಥದ್ದು ಬೇಕಿದ್ದು ಏನಿಲ್ಲಪ್ಪ. ನಮ್ಮಲ್ಲಿ ಒಂದು ಚಿಹ್ನೆ, ಒಂದು ಮಿನಿಮಮ್ ಚಿಹ್ನೆ ಕೊಟ್ಟಿದ್ದಾರೆ. ಏನು ಓ ಪವಿತ್ರ ಅನ್ನಿಸ್ತದೆ. ಎಲ್ಲ ವಿಗ್ರಹಗಳಿಗಿಂತ, ಎಲ್ಲ ಪುರಾಣಗಳಿಗಿಂತ ಜಸ್ಟ್ ಓ. ಇದನ್ನು ಮತ್ತೆ ನೀವು ಬರೀಲಿಕ್ಕೆ ಹೋದ್ರೆ ಅಂದರೆ ಇನ್ನೂ ಕಷ್ಟ ಆಗ್ತದೆ. ಮತ್ತೆ ಒಬ್ಬ ಹಿಂಗೆ ಬರೆದು ಹಿಂಗೆ ಬರೀತಾನೆ, ಒಬ್ಬ ಹಿಂಗೆ ಬರೀತಾನೆ. ಓ ಇಂಗ್ಲೀಷ್ನೂ ಹೇಳ್ರಿ, ಓ ಹಿಂದಿಯೊಳಗೆ ಹೇಳ್ರಿ, ತೆಲುಗುದು ಹೇಳ್ರಿ. ಸೌಂಡ್ ಸಿಂಬಲ್ ಅಂತ ಹೇಳ್ತಾರೆ ಇಂಗ್ಲೀಷ್, ಸೌಂಡ್ ಸಿಂಬಲ್, ಧ್ವನಿಯ ಚಿಹ್ನೆ. ಸೌಂಡ್ ಸಿಂಬಲ್ ಧ್ವನಿಯ ಚಿಹ್ನೆ, ಶಬ್ದ ಚಿಹ್ನ. ಇದನ್ನು ಪರ್ವರ್ಟ್ ಮಾಡಬಾರ್ದು ಅಂತ ನನಗೆ ಅನಿಸ್ತದೆ. ಅವರು ಆ ಓ ಅ ಊ ಮ, ಇವು ಜ್ಞಾನಕ್ಕಾಗಿವೆ, ಪ್ರಾಕ್ಟೀಸಿಗಾಗಿ ಅಲ್ಲ. ಜ್ಞಾನಕ್ಕಾಗಿ, ಜ್ಞಾನ ಲಕ್ಷಣ. ಅಥವಾ ಬಾಜು ಕೂತ್ರದ್ದು ಮುಗಿದು ಹೋಗಿರ್ತದೆ. ಬಾಜು ಕೂತ್ರ ಮುಗಿದು ಇರ್ತದೆ, ಇವನು ಇನ್ನೂ ಚಾಲು ಇಟ್ಟಿರ್ತಾನೆ, ನಾನೇನು ಕಡಿಬೇಕ. ಓಹೋ ಹಿಂಗೆ ಆಟಕ್ಕಾಗಿಲ್ಲ, ಕಾಟಕ್ಕಾಗಿಲ್ಲ. ಅದೇ ಓಂಕಾರವನ್ನು ನಾವು ತಿಳುವಳಿಕೆಗಾಗಿ, ಓಂಕಾರ ನಿರ್ದಿಷ್ಟ ಮುಂದುವರಿಸ್ತಾರೆ. ಅಪರಸ್ಯ ಚ ಬ್ರಹ್ಮಣ ಮಂದ ಮಧ್ಯಮ ಪ್ರತಿಪತ್ತಿ. ನಿಮ್ದ್ರೊಳಗೆ ಏನಿದೆ? ಇಲ್ಲ. ಪ್ರತಿಪತ್ರು ಪ್ರತಿ ಅಥ ಇದಾನೀಂ ತಸ್ಯ ಓಂಕಾರ ಆಲಂಬನಸ್ಯ ಆತ್ಮನಃ ಸಾಕ್ಷಾತ್ ಸ್ವರೂಪ ನಿರ್ಧಿಧಾರ ಇಷಯ ಇದಮುಚ್ಯತೆ. ಇನ್ನು ಯಾವ ಈ ಆತ್ಮನನ್ನು ನಾವು ಓಂಕಾರದ ಮೂಲಕವಾಗಿ ಜಿಜ್ಞಾಸ ಮಾಡಬೇಕಾಗಿತ್ತೋ, ಅದೇ ಓಂಕಾರದ ಮೂಲಕವಾಗಿ ಅಪರಸ್ಯ ಚ ಬ್ರಹ್ಮಣ. ಅಪರಬ್ರಹ್ಮ ಅಂದರೆ ಯಾವುದು? ಉಪಾಸ್ಯ ಬ್ರಹ್ಮ. ಉಪಾಸ್ಯ ಬ್ರಹ್ಮನನ್ನು ಆ ಮಾರ್ಗದರ್ಶನವನ್ನು ಹಾಕಿಕೊಟ್ಟಿದೆ ವೇದ. ಯಾರಿಗೆ ಹಾಕಿಕೊಟ್ಟಿದೆ ವೇದ? ಮಂದ ಮಧ್ಯಮ. ಬನ್ನಿ. ಅಲ್ಲಲ್ಲ, ಕ್ಲಾಸ್ ನಮ್ಮದು ನಡೆದಿರ್ತದೆ, ನಿಮ್ದು ಎಲ್ಲ ಆಗಿದ್ದರೆ ನೀವು ಹಾಂ ಚೇತನ್ ಕೂತೋ ಚೇತುಳಿ ಮಂದ ಮಧ್ಯಮ ಮಂದ ಮಧ್ಯಮ ಪ್ರತಿ ಅದಾಯ್ತು ಪತ್ರುನ್ ಪ್ರತಿ ಮಂದ ಮಧ್ಯಮ ಮಂದ ಮಧ್ಯಮ ಪ್ರತಿ ಪತ್ರುನ್ ಪ್ರತಿ ಅಂದ್ರೇನು, ಯಾರು ಮಧ್ಯಮ ಥರದವರಿದ್ದಾರೋ ಅಥವಾ ಕೀಳು ಥರದವರಿದ್ದಾರೋ ಅಂತಹ ಜಿಜ್ಞಾಸುಗಳಿಗೆ ಅದು ಹೇಳಿಕೊಟ್ಟದ್ದು. ಅಥ ಇದಾನೀ ತಸ್ಯ ಓಂಕಾರ ಆಲಂಬನಸ್ಯ ಆತ್ಮನಃ ಸಾಕ್ಷಾತ್ ಸ್ವರೂಪ ನಿರ್ಧಿಧಾರೇಶಯ ಇದಮುಚ್ಚತೆ. ಏನೀಗ ಬ್ರಹ್ಮನ ಉಪಾಸ್ಯ ಬ್ರಹ್ಮನ ವಿಷಯ ಮಾತಾಡಾಯಿತು, ಇನ್ನು ಯಾವುದು ಬ್ರಹ್ಮನ ಸಾಕ್ಷಾತ್ ಜ್ಞಾನದ ವಿಷಯ. ಬ್ರಹ್ಮನನ್ನು ಉಪಾಸನಾ ದೃಷ್ಟಿಯಿಂದ ಸ್ವೀಕಾರ ಮಾಡಿದ್ದು ಅಂತ ಒಂದಾಗಿದ್ದೆ, ಆದರೆ ಇನ್ನೊಂದು ಯಾವುದು, ಅದೇ ಬ್ರಹ್ಮನನ್ನು ಸಾಕ್ಷಾತ್ ಜ್ಞಾನದ ವಿಷಯವನ್ನಾಗಿ ತಗೊಳ್ಳೋದು. ಅಲ್ಲಿ ಲಕ್ಷ್ಯಾರ್ಥವಾಗಿ ಲಕ್ಷ್ಯಾರ್ಥವಾಗಿ ತಗೊಂಡ್ರೆ ನಿಮಗೆ ಬ್ರಹ್ಮನ ಸಾಕ್ಷಾತ್ ಜ್ಞಾನ ಆಗುವ ಚಾನ್ಸಸ್ ಇದೆ. ನೀವು ಲಕ್ಷ್ಯಾರ್ಥವಾಗಿ ತಗೊಳ್ಳಿಲ್ಲ, ನಾನು ವಾಚ್ಯಾರ್ಥವಾಗಿ ತಗೋತೀನಿ ಅಂದರೆ ಸಾಧ್ಯ ಇಲ್ಲ. ವಾಚ್ಯಾರ್ಥ ಬರೀ ಶಬ್ದಗಳ ಅರ್ಥವನ್ನಷ್ಟೇ ತಿಳಿಸ್ತದೆ, ಲಕ್ಷ್ಯಾರ್ಥದಲ್ಲಿ ನಿಮಗೆ ವಿವಕ್ಷ ಎಲ್ಲ ಇರಬೇಕಾಗ್ತದೆ. ವೈ ದಿಸ್ ವರ್ಡ್ ಈಸ್ ಯೂಸ್ಡ್ ಇನ್ ದಿಸ್ ಕಾಂಟೆಕ್ಸ್ಟ್, ಈ ಒಂದು ಸಂದರ್ಭದಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ಈ ಶಬ್ದವನ್ನು ಯಾಕೆ ಪ್ರಯೋಗಿಸಿದ್ದಾರೆ, ಈ ಶಬ್ದದ ಉದ್ದ ಅಗಲಗಳೇನು, ಈ ಶಬ್ದದ ಆಳ ಏನು, ಈ ಶಬ್ದದ ಪರ್ಸ್ಪೆಕ್ಟಿವ್ ಏನು, ಈ ಶಬ್ದದ ಸ್ಥಿರತಾ ಏನು, ಇದು ನಮ್ಮನ್ನು ಎಲ್ಲಿಗೆ ತಗೊಂಡು ಹೋಗ್ತದೆ. ನಮ್ಮ ಹತ್ರ ಹೇಳಿದ್ದೀನಿ, ಪ್ರತಿಯೊಂದು ಶಬ್ದ ನಮ್ಮನ್ನು ತಗೊಂಡು ಹೋಗ್ತದೆ, ನಮ್ಮನ್ನು ತನಗೆ ಎಲ್ಲಿ ಬೇಕೋ ಅಲ್ಲಿಗೆ ತಗೊಂಡು ಹೋಗ್ತದೆ. ಉದಾಹರಣೆಗೆ ಆನೆ ಅಂತ ಶಬ್ದ ಉಪಯೋಗ ಮಾಡಿದೆ, ಆನೆಯ ಶಬ್ದ ಪ್ರಯೋಗಿಸ್ತಾ ಇದ್ದಂತೆಯೇ ನಮ್ಮ ಎಚ್ಚರ ನಮ್ಮ ಕಾನ್ಷಿಯಸ್ನೆಸ್ ಎಲ್ಲಿಗೆ ಹೋಯ್ತು ಹೇಳ್ರಿ, ಆನೆ ಕಡೆಗೆ ಹೋಯಿತು, ಆ್ಯಪಲ್ ಆ್ಯಪಲ್ ಕಡೆಗೆ ಹೋಯಿತು, ಮೊಬೈಲ್ ಸೆಟ್ ಹೋಯ್ತು, ಹ್ಯಾಂಡ್ಸೆಟ್ ಹೋಯ್ತು. ಶಬ್ದಗಳು ನಮ್ಮನ್ನು ಪ್ರಯಾಣಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತವೆ. ಶಬ್ದಗಳು ನಮ್ಮನ್ನು ಪ್ರಯಾಣಿಸ್ತವೆ, ನಮ್ಮ ಕಾನ್ಷಿಯಸ್ನೆಸ್ ಏನಿದೆಯೋ ಅದು ಪ್ರಯಾಣ ಮಾಡುತ್ತದೆ. ಎಲ್ಲಿ ಪ್ರಯಾಣ ಮಾಡುತ್ತದೆ, ನಿರ್ದಿಷ್ಟವಾದ ವಸ್ತುವಿನ ಕಡೆಗೆ ನಮ್ಮನ್ನು ಪ್ರಯಾಣ. ಅರ್ಥ ಆಗಲಿಲ್ಲ? ಹೀಗಾಗಿ ಪ್ರತ್ಯಕ್ಷಾದಿ ಪ್ರಮಾಣಗಳಂತೆ, ಅರ್ಥಾತ್ ಪ್ರತ್ಯಕ್ಷ ಅನುಮಾನ ಉಪಮಾನ ಅನುಪಲಬ್ಧಿ ಈ ಪ್ರಮಾಣಗಳಂತೆ ಶಬ್ದವು ಕೂಡ ಒಂದು ಪ್ರಮಾಣವೆಂದೇ ಪರಿಗಣಿಸಲಾಗುತ್ತದೆ. ಆವಾಗಲೇ ವೇದವನ್ನು ಆಕ್ಸೆಪ್ಟ್ ಮಾಡಿದಂಗೆ ಆಗ್ತದೆ. ವೇದಗಳನ್ನು ಹೇಳುವುದರಿಂದ ವೇದವು ಆಕ್ಸೆಪ್ಟ್ ಆಗೋದಿಲ್ಲ, ವೇದಗಳನ್ನು ಪ್ರಮಾಣ ಅಂತ ಒಪ್ಪಿಕೋಬೇಕಾಗ್ತದೆ. ನನ್ನ ಲೈಫ್ ಸ್ಟೈಲಿಗೂ ಮತ್ತು ನನ್ನ ಸಾಧಿಸಬೇಕಾದ ಮೋಕ್ಷ ಎನ್ನುವ ಗುರಿಗೂ ಎಲ್ಲದಕ್ಕೂ ಪ್ರಮಾಣ ಅದು. ಧರ್ಮ, ನ್ಯಾಯ, ನೀತಿ, ನೈತಿಕತೆ ಎಲ್ಲದಕ್ಕೂ ಕೂಡ ವೇದವೇ ಪ್ರಮಾಣ. ಅವನು ರಾಮನಾಗಿರಲಿ, ಕೃಷ್ಣನಾಗಿರಲಿ, ವಿವೇಕಾನಂದನಾಗಿರಲಿ, ರಾಮಕೃಷ್ಣ ಪರಮಹಂಸ ಆಗಿರಲಿ, ಭಾರತ ದೇಶದ ಯಾವುದೇ ಪ್ರಜೆ ಆಗಿರಲಿ, ಅವನ ಹುಟ್ಟಿನಿಂದಲೇ ಅವನು ವೇದವನ್ನು ಪ್ರಮಾಣ ಅಂತ ಒಪ್ಕೋಬೇಕಾಗ್ತದೆ. ಆ ಆ್ಯಟಿಟ್ಯೂಡ್ ನಮ್ಮಲ್ಲಿ ಎಲ್ಲಿ ತನಕ ಬರೋದಿಲ್ಲ ಅಲ್ಲಿ ತನಕ ಹಿಂದೂ ಧರ್ಮ ಸುಸ್ಥಿರವಾಗಿ ಉಳಿಯೋ ಸಾಧ್ಯತೆ ಇಲ್ಲ. ಯಾಕೆ? ಈ ಧರ್ಮದ ಹಿಂದಿರುವಂತಹ ಫೌಂಡೇಶನ್ನೇ ವೇದ. ವೇದ ಪೂರ ಶಬ್ದಗಳು. ಈ ಶಬ್ದಗಳಲ್ಲಿ ಎರಡು ಭಾವಗಳು, ಒಂದು ದೃಷ್ಟ ಫಲ, ಇನ್ನೊಂದು ಅದೃಷ್ಟ ಫಲ. ದೃಷ್ಟ ಫಲವನ್ನೇ ಉಪದೇಶ ಮಾಡಬೇಕಾಗಿದ್ದರೆ ವೇದಗಳ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತದೆ. ಬೆಂಕಿಯಲ್ಲಿ ಕೈ ಹಿಡಿಬಿಡ ಸುಡುತ್ತದೆ, ವೇದ ಬಂದು ಹೇಳಬೇಕಾ ನಮಗೆ? ನೀನು ರಸ್ತೆಯಲ್ಲಿ ಮನಸಾಯಿಚ್ಛಾ ತಿರುಗಾಡಿದರೆ ನೀನು ಆಕ್ಸಿಡೆಂಟಲ್ಲಿ ಅಪಘಾತದಲ್ಲಿ ಸಾಯ್ತೀಯ, ವೇದ ಹೇಳಬೇಕಾ ನನಗೆ? ಮತ್ತು ನಮಗೆ ಗೊತ್ತಿರೋ ಎಲ್ಲ ಡೂಸ್ ಆ್ಯಂಡ್ ಡೋಂಟ್ಸು ಅವು ದೃಷ್ಟ ಫಲಗಳದ್ದು ಡೂಸ್ ಆ್ಯಂಡ್ ಡೋಂಟ್ಸೇ. ನೀ ಡಯಾಬೆಟಿಕ್ ಇದ್ದೀಯಾ, ನೀ ಸಕ್ಕರೆ ತಿನ್ನಬಾರ್ದು, ಸಕ್ಕರೆ ಜಾಸ್ತಿ ಉಪಯೋಗ ಮಾಡಬಾರ್ದು, ವೇದ ನಮಗೆ ಹೇಳಬೇಕಾಗಿಲ್ಲ, ಇದು ದೃಷ್ಟ ಫಲ. ನಿನಗೆ ಬಿ ಪಿ ಇದೆ ಜಾಸ್ತಿ, ಕೋಪ ಮಾಡ್ಕೋಬೇಡ, ಕಾಪ ಕೋಪ ಮಾಡಿಕೊಂಡ್ರೆ ನಿನ್ನದು ಬಿ ಪಿ ಜಾಸ್ತಿ ಆಗ್ತದೆ, ಇದರಿಂದ ನಿಂಗೆ ನಾನಾ ರೀತಿಯಂಥ ಆಘಾತಗಳಾಗೋ ಚಾನ್ಸಸ್ ಇವೆ. ವೇದ ಹೇಳಬೇಕಾಗಿಲ್ಲ, ಇದು ದೃಷ್ಟ ಫಲ, ಇದು ಕಂಡು ಬಂದದ್ದೇ. ಆದರೆ ವೇದದ ವಿಶಿಷ್ಟತೆ ಅಂದರೆ ಅದೃಷ್ಟ ಫಲ. ನ ದೃಷ್ಟಂ ಅದೃಷ್ಟಂ, ಯಾವುದು ನಮಗೆ ದೃಶ್ಯವಾಗಿ ಅರ್ಥಾತ್ ಸಾಕ್ಷಾತ್ ಅನುಭವಕ್ಕೆ ಲಭ್ಯ ಇಲ್ಲವೋ, ಪರೋಕ್ಷವಾಗಿ ಲಭ್ಯ ಇದೆ, ಕಿಂಚಿತ್ ಪರೋಕ್ಷವಾಗಿ, ಕಿಂಚಿತ್ ನಿತ್ಯ ಪರೋಕ್ಷವಾಗಿ ಹೇಳ್ತೀನಿ. ಇಂದು ನೀನು ತಂದೆ ತಾಯಿಯನ್ನು, ಇಂದು ನೀನು ತಂದೆ ತಾಯಿಯ ಸೇವೆಯನ್ನು ಪಡೆದದ್ದೇ ಆದರೆ ನಾಳೆ ನೀನು ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು. ಅರ್ಥಾತ್ ನೀನು ಇವತ್ತು ನಿನ್ನ ತಂದೆ ತಾಯಿಗಳನ್ನ ನೋಡಿಕೊಂಡ್ರೆ ನಿನ್ನ ಮಕ್ಕಳು ನಿನ್ನನ್ನು ನೋಡ್ಕೊಳ್ತಾರೆ, ಇದು ಪರೋಕ್ಷ ಫಲ. ಅಯ್ಯೋ ನಾವು ದೊಡ್ಡವರಾಗಬೇಕು, ಆಮೇಲೆ ಅವ್ರು ದೊಡ್ಡವರಾಗಬೇಕು, ಆಮೇಲೆ ಅವ್ರು ನಮ್ಮನ್ನು ನೋಡ್ಕೋಬೇಕು, ಯಾರು ನಂಬ್ಯಾರು, ಪರೋಕ್ಷ. ಇದು ಪರೋಕ್ಷ. ಇಲ್ಲಿ ನೀನು ಪುಣ್ಯ ಕಾರ್ಯಗಳನ್ನು ಮಾಡಿದ್ದೆ ಆದರೆ ನಿನಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ, ನಿತ್ಯ ಪರೋಕ್ಷ. ಪ್ರತ್ಯಕ್ಷ ಪರೋಕ್ಷ, ಪರೋಕ್ಷ ಎರಡು ಭಾಗ, ಸಾಕ್ಷಾತ್ ಪರೋಕ್ಷ, ನಿತ್ಯ ಪರೋಕ್ಷ. ಏನು ಗ್ಯಾರಂಟಿ ಸ್ವರ್ಗಕ್ಕೆ? ನಾನು ನೀನು ಬಾ, ನಾನು ಬರ್ತೀನಿ, ಆವಾಗ ಗೊತ್ತಾಗ್ತದೆ ಅಂತ ನಾ ಇಲ್ಲಿ ಬಂದು ಯಾರು ಹೇಳಬೇಕು? ಶಾಸ್ತ್ರ ಹೇಳ್ತದೆ, ವೇದ ಸ್ಪಷ್ಟಪಡಿಸ್ತದೆ. ಈ ಥರ ಜೀವನ ನೀನು ಮಾಡಿದ್ದಾದರೆ ನಿನಗೆ ಪುಣ್ಯಗಳ ರಾಶಿ ನಿನ್ನ ಹೆಸರಿನಲ್ಲಿ ಜಮಾ ಆಗ್ತವೆ. ಈ ಪುಣ್ಯಗಳ ಫಲ ಏನು ಅಂತಂದರೆ ಲೋಕಪ್ರಾಪ್ತಿ, ಲೋಕಾದಿಗಳ ಪ್ರಾಪ್ತಿ. ಲುಕ್ ಎಟ್ ದಿಸ್. ಹೀಗಾಗಿ ವೇದಗಳನ್ನು ಶಬ್ದ ಪ್ರಮಾಣ, ವೇದಗಳನ್ನು ಪ್ರಮಾಣ ಏನಕ್ಕೆ ಪ್ರಮಾಣ? ನಮ್ಮ ಜೀವನಕ್ಕೆ ಪ್ರಮಾಣ. ನಾನು ಇವತ್ತಿನ ದಿವಸ ಹೇಗೆ ಜೀವನ ಮಾಡಬೇಕು, ನಾನು ಈ ವರ್ಷ ಹೇಗೆ ಜೀವನ ಮಾಡಬೇಕು, ನಾನು ಬಾಲ್ಯಾವಸ್ಥೆಯಲ್ಲಿ ಹೇಗೆ ಜೀವನ ಮಾಡಬೇಕು, ನಾನು ಯೌವನದಲ್ಲಿ ಹೇಗೆ ಜೀವನ ಮಾಡಬೇಕು, ನಾನು ಮಧ್ಯವಯಸ್ಸಲ್ಲಿ ಹೇಗೆ ಜೀವನ ಮಾಡಬೇಕು, ನಾನು ವೃದ್ಧಾಪ್ಯದಲ್ಲಿ ಹೇಗೆ ಜೀವನ ಮಾಡಬೇಕು, ಅದೇ ಪ್ರಮಾಣ ಇದೆ. ಕಾನ್ಸ್ಟಿಟ್ಯೂಷನ್ ಪ್ರಮಾಣ ಆಗೋದಿಲ್ಲ, ಅವೆಲ್ಲ ಪೊಲಿಟಿಕಲ್ ಹೇಳಿಕೆ ಕೊಡಬೇಕಾಗ್ತದೆ. ಹಮಾರ ಧರ್ಮ, ಹಮಾರ ಸಂವಿಧಾನ, ಈ ಹಮಾರ ಧರ್ಮ ಹೇಳಬೇಕಾಗ್ತದೆ. ಏನು ಬಿ ಜೆ ಪಿ ಯಾರು ಓಟ್ ಹಾಕೋದಿಲ್ಲ, ಹೇಳಬೇಕಾಗ್ತದೆ. ಅದನ್ನು ನಾನು ಹಿಡಬೋದು, ಏನೇನಾಗೋದಿಲ್ಲ. ನನ್ನ ಗೃಹಸ್ಥಾಶ್ರಮಕ್ಕೆ ಪ್ರಮಾಣ ಸಂವಿಧಾನ ಅಲ್ಲ, ನನ್ನ ಗೃಹಸ್ಥಾಶ್ರಮಕ್ಕೆ ಪ್ರಮಾಣ ವೇದ. ನನ್ನ ವೃದ್ಧಾಶ್ರಮಕ್ಕೆ, ನನ್ನ ವೃದ್ಧಾಪ್ಯಕ್ಕೆ ಪ್ರಮಾಣ ವೇದ. ನನ್ನ ಯೌವನದಲ್ಲಿ ಪ್ರಮಾಣ ವೇದ. ನನ್ನ ಬಾಲ್ಯಾವಸ್ಥೆಯಲ್ಲಿ ಪ್ರಮಾಣ ವೇದ. ನನ್ನ ಹುಟ್ಟಿಗೆ ಪ್ರಮಾಣ ವೇದ. ಜಾತಕರ್ಮ ಅಂತ ಕರೀತಾರೆ ಅದಕ್ಕೆ. ಹುಟ್ಟಿದ ಕ್ಷಣದಲ್ಲಿಯೇ ಮಾಡುವ ಕರ್ಮ ಅದು ವೇದ. ಹುಟ್ಟೋಕ್ಕಿಂತ ಮುಂಚೆ ಸೀಮಂತ ಇತ್ಯಾದಿಗಳು ಕರ್ಮ, ಅದು ವೇದ. ಅದಕ್ಕಿಂತ ಪೂರ್ವದಲ್ಲಿ ಪುಂಸವನ, ಎಲ್ಲ ವೇದ. ಇವು ಪ್ರಮಾಣ, ನಾವು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ವೇದವನ್ನು ನಾವು ಪ್ರಮಾಣ ಅಂತ ಒಪ್ಕೊಳ್ಳೋಕ್ಕೆ ತಯಾರೇ ಇಲ್ಲ. ಇವನಿಗೆ ರಾಮಾಯಣ ಪ್ರಮಾಣ, ಇವನಿಗೆ ಮಹಾಭಾರತ ಪ್ರಮಾಣ, ಅವನಿಗೆ ತುಕಾರಾಮ ಪ್ರಮಾಣ, ಇವನಿಗೆ ಬಸವಣ್ಣ ಪ್ರಮಾಣ, ಮತ್ತೊಬ್ಬನಿಗೆ ಮತ್ತೊಂದು ಪ್ರಮಾಣ. ಅರೆ ಹಂಚಿ ಹೋಗ್ಬಿಟ್ಟು, ಹರಿದು ಹಂಚಿ ಹೋಗ್ಬಿಟ್ಟು ವೇದನ ಪ್ರಮಾಣ ಅಂತ ಒಪ್ಕೊಳ್ರಿ, ನೀವು ಪ್ರಾಬ್ಲಮ್ ಬರೋದಿಲ್ಲ. ನಾನು ಮೊನ್ನೆ ಡಿಸ್ಕಷನ್ದಲ್ಲಿ ಹೇಳಿಲ್ವಾ, ಭಗವದ್ಗೀತಾ ನಮಗೆ ಪ್ರಮಾಣ ಅಂತ ನಾವು ಹೇಳ್ತೀವಿ. ಯಾಕೆ ಪ್ರಮಾಣ ಅಂತ ಹೇಳ್ತೀವಿ ಅಂದರೆ ಭಗವದ್ಗೀತಾ ವೇದಗಳನ್ನು ಒಪ್ಪಿಕೊಂಡಿದೆ. ಹಾಗೆ ಯಾರಾದರೂ ರಾಮಾಯಣವನ್ನು ಹೇಳಿದ್ದಾದಾಗ, ಯಾರಾದರೂ ಮಹಾಭಾರತವನ್ನು ಹೇಳಿದ್ದಾದಾಗ, ಅಥವಾ ಇತರ ಪುರಾಣಗಳನ್ನು ಹೇಳಿದ್ದಾದಾಗ, ಅಥವಾ ಅವರವರ ವಚನಗಳು, ಅವರವರ ದೋಹಗಳು, ಅವರವರ ಸಾಹಿತ್ಯ, ವೇಮನ ಸಾಹಿತ್ಯ ಅಂತಿದೆ, ಅವರವರ ಸಾಹಿತ್ಯಗಳನ್ನು ಅವರು ಪ್ರಚುರಪಡಿಸಬೇಕಾದ್ರೆ ಇದು ನಂದಲ್ಲ, ನನ್ನ ವಿಶೇಷತೆ ಇಲ್ಲ, ಇದಷ್ಟು ವೇದಗಳಿಂದ ಬಂದದ್ದು ಅಂತ ಹೇಳಿ ಆ ಜನರಿಗೆ, ಆಗಿನ ಜನರಿಗೆ ಪ್ರಸಿದ್ಧಿ ಪಡಿಸಿದ್ದಾದರೆ ನಾವಿಷ್ಟು ಹರಿದೊಂಚೋಗೋ ಚಾನ್ಸ್ ಇದ್ದಿದ್ದಿಲ್ಲ, ಆ ವೈದಿಕರಾಗೋ ಅವಕಾಶ ಇದ್ದಿದ್ದಲ್ಲ. ಹೇಳಲಿಕ್ಕೆ ತಾತ್ಪರ್ಯ, ವೇದ ಇದು ಶಬ್ದ ಪ್ರಮಾಣ. ಇದು ಕೆಂಪು ಬಟ್ಟೆ ಅಂತ ನನಗೆ ಗುರುತಿಸಲಿಕ್ಕೆ ಕಣ್ಣು ಹೇಗೆ ಸಾಕ್ಷಾತ್ ಪ್ರಮಾಣವು, ಆ ಕಣ್ಣನ್ನು ನಾನು ಪ್ರಯೋಗಿಸದೆ ಹೋದರೆ ನನಗೆ ಈ ಬಟ್ಟೆಯ ಬಣ್ಣ ಮತ್ತು ಈ ಬಟ್ಟೆಯ ಜ್ಞಾನ ಆಗುವ ಸಾಧ್ಯತೆಯೇ ಇಲ್ಲ. ಹೇಗೆ ಈ ಬಟ್ಟೆಗೆ ಕಣ್ಣು ಪ್ರಮಾಣ, ಹೇಗೆ ಈ ಶಬ್ದಕ್ಕೆ ಕಿವಿಗಳು ಪ್ರಮಾಣ, ಹೇಗೆ ಈ ರುಚಿಗೆ ನಾಲಿಗೆ ಪ್ರಮಾಣ, ಇವಕ್ಕೆ ಪ್ರತ್ಯಕ್ಷ ಪ್ರಮಾಣಗಳು ಅಂತ ಕರೀತಾರೆ. ಹಾಗೆ ವೇದಗಳು ನಮ್ಮ ನಮ್ಮ ಜೀವನಕ್ಕೆ ಪ್ರಮಾಣ. ನಮ್ಮ ನಮ್ಮ ಜೀವನ ಎರಡು ಪ್ರಕಾರ ಇರ್ತದೆ. ಒಂದು ಭಾಗದಲ್ಲಿ, ಜೀವನದ ಒಂದು ಭಾಗದಲ್ಲಿ ನಾನು ಹೇಗಿರಬೇಕು, ಹೇಗೆ ನಡ್ಕೋಬೇಕು, ಎರಡನೇ ಭಾಗದಲ್ಲಿ ಏನನ್ನು ಸಾಧಿಸಬೇಕು. ಹೇಗಿರಬೇಕು, ಹೇಗೆ ನಡ್ಕೋಬೇಕು ಅನ್ನುವ ವಿಷಯದಲ್ಲಿ ಧರ್ಮ ಪ್ರಮುಖವಾದ ಪಾತ್ರ ವಹಿಸ್ತದೆ. ಮತ್ತೆ ವೇದ ಏನನ್ನು ಸಾಧಿಸಬೇಕು, ಪರಮ ಪುರುಷಾರ್ಥ, ಮೋಕ್ಷ. ಇವೆರಡೂ ಬೇಡ, ನಾಯಿ ಹಂಗೆ ಅರ್ಥಕಾಮಿಗಳನ್ನು ಜೀವನ ಮಾಡಿ ಅಷ್ಟೇ. ನಾಯಿ ಜೀವನ, ಪ್ರಾಣಿ ಜೀವನ ಎಲ್ಲಿ? ಧರ್ಮ ಪುರುಷಾರ್ಥವೇ ಇಲ್ಲ. ಇದು ಯಾವ ಎರಡೇ ಪುರುಷಾರ್ಥ ಯಾವುದದು? ಅಷ್ಟೇ. ಹೇ, ನಾ ಪ್ರಾಣಿ ಅಲ್ಲ ಮಗನ, ತಗೋ ಧರ್ಮ ತಗೋ. ಎಲ್ಲದ ವೇದ. ಮತ್ತೆ ಯೂನಿವರ್ಸಲ್, ವೇದದ ಯಾವುದೇ ಹೇಳಿಕೆ ಇರಲಿ ಯೂನಿವರ್ಸಲ್, ಯಾವುದೇ ಭೇದ ಭಾವಗಳಿಲ್ಲದೆ ಪ್ರತಿಯೊಬ್ಬರಿಗೂ ತನ್ನ ಪವಿತ್ರವಾದ ಮಾರ್ಗದರ್ಶನವನ್ನು ಕೊಟ್ಟಿದೆ ವೇದ. ಪುರುಷೇಣ ಅರ್ಥ್ಯತೆ ಇತಿ ಪುರುಷಾರ್ಥ. ಪುರುಷ ಮಾತ್ರನಿಂದಲೇ ಸಾಧಿಸುವಂಥದ್ದು ಯಾವುದೋ ಅದಕ್ಕೆ ಪುರುಷಾರ್ಥ ಅಂತ ಕರೀತಾರೆ. ಏನು ಪುರುಷಾರ್ಥದ ಗುಟ್ಟು? ಚಾಯ್ಸ್ ಓವರ್ ದಿ ಆ್ಯಕ್ಷನ್. ನೀನು ಯಾವುದಾದ್ರೂ ಕರ್ಮವನ್ನು ಮಾಡಬೇಕಾದ್ರೆ ಆ ಕರ್ಮದ ಮೇಲೆ ನಿನಗೆ ಸ್ವಾತಂತ್ರ್ಯತೆ ಇರಬೇಕು. ಸಾರಿ, ನಾಯಿಗೆ ಸ್ವಾತಂತ್ರ್ಯತೆ ಇಲ್ಲ, ಆನೆಗೆ ಸ್ವಾತಂತ್ರ್ಯತೆ ಇಲ್ಲ, ಬೆಕ್ಕು ಪ್ರಾಣಿ ಪಕ್ಷಿಗಳಿಗೆ ಸ್ವಾತಂತ್ರ್ಯತೆ ಇಲ್ಲ. ಸ್ವಾತಂತ್ರ್ಯತೆ ಅಂದ್ರೇನು? ಒದಿಬೇಕು ಅಂತ ಮನಸ್ಸಾಗಿದ್ದರೂ ಒದಿದಂತೆ ತಡ್ಕೊಂಡು ಹಿಡಿಯೋದು, ಇದಕ್ಕೆ ಸ್ವಾತಂತ್ರ್ಯತೆ ಅಂತ. ಕಚ್ಚಬೇಕು ಅಂತ ಪ್ರವೃತ್ತಿ ಬಂದೇನು, ಕಚ್ಚಬೇಕು ಅನ್ನೋಂಥದ್ದೋಗೆ ಸ್ವಾತಂತ್ರ್ಯತೆ ಇತ್ತು ಅಂದರೆ ಅದು ವಿಡ್ರಾ ಮಾಡ್ಕೊಳ್ತದೆ. ನಾ ಇವ್ರ ಮನೆಯಲ್ಲಿ 10 ವರ್ಷದಿಂದ ಇದ್ದೇನೆ, ನಾನು ಯಾಕೆ ಇವ್ರಿಗೆ ಕಚ್ಚಲಿ ಅಂತ ಹಾವು ವಿಡ್ರಾ ಮಾಡ್ಕೊಳ್ತದೆ. ಮಾಡ್ಕೊಳ್ತದ? ಯಾಕಿಲ್ಲ? ಪುರುಷಾರ್ಥದ ಸ್ವಾತಂತ್ರ್ಯತೆ ಇಲ್ಲ. ಪುರುಷಾರ್ಥ ಸ್ವಾತಂತ್ರ್ಯತೆ ಯಾರಿಗಿದೆ? ಮನುಷ್ಯ ಮಾತ್ರ ಇದೆ. ಆದ್ದರಿಂದ ಧರ್ಮ ಅನುಸರಣೆ ಯಾರು ಮಾಡಬೇಕು? ಇಲ್ಲ, ನಮ್ಮ ಮನೆ ಸಾಕಿದ ನಾಯಿ ಮಾಡಬೇಕು. ಕೂಗಬೇಡು, ಹೋಗೋ ಬಂದ್ಬೇಡು, ಇವ ಬೇಕಾದ್ರೆ ಬೀದಿ ಜಗಳ ಬೇಕಾದ್ರೆ ಮಾಡ್ತಾನೆ. ಬೀದಿ ತುಂಬನೇ ಜಗಳ ಮಾಡ್ತಾನೆ, ಅದನ್ನ ನಾಯಿ ಹೋಗೋ ಅನ್ಬಾರ್ದು. ನಿಂತ ಅದು ಕಲ್ತ್ಕೊಂಡು ನಾಯಿಗೆ ಬೊಗಳೋ ಚಟ ಮನುಷ್ಯನ ಈ ಅನವಶ್ಯಕವಾದಂತಹ ಏನು ನಡವಳಿಕೆಗಳಿವೆಯೋ ಅವೇ ಅದು ಬೊಗಳೋ ಚಟ ಬಂದದ್ದು. ಹೀಗಾಗಿ ಧರ್ಮವನ್ನು ಅನುಸರಿಸಬೇಕಾದದ್ದು ಇದು ವೇದದ ಮಾರ್ಗದರ್ಶನದ ಒಂದು ಭಾಗ. ಈ ಧರ್ಮವನ್ನು ಸಾಕ್ಷಾತ್ತಾಗಿ ವಿವೇಕಯುಕ್ತವಾಗಿ ಪ್ರಬುದ್ಧವಾಗಿ ಯಾವನ ಅನುಸರಿಸಿ ತನ್ನಲ್ಲಿ ತಾನು ಒಳಗಿನಿಂದ ಬೆಳೆದಿದ್ದಾನೋ, ಗ್ರೋತ್ ಆಗಿದೆಯೋ, ಒಳಗೆ ಅವನು ಗ್ರೋತ್ ಮಾಡಿಕೊಂಡಿದ್ದಾನೋ, ಅವನು ವೈರಾಗ್ಯವನ್ನು ಹೊಂದಿ ಮುಮುಕ್ಷು ಆಗ್ತಾನೆ. ಈ ಮುಮುಕ್ಷು ಆದವನಿಗೆ ಮುಂದೇನೋ ಕುರುಕ್ಷೇತ್ರಕ್ಕೆ ಹೋಗಂತ ಹೇಳೋಣ, ಮುಮುಕ್ಷು ಆದವನಿಗೆ ಬ್ರಹ್ಮಲೋಕಕ್ಕೆ ಹೋಗಪ್ಪ, ನಿನಗೆ ಮೋಕ್ಷ ಸಿಗ್ತದೆ. ಇಲ್ಲ, ಇವನಿಗೊಂದು ಮಾರ್ಗದರ್ಶನ ಬೇಕಲ್ಲ, ಆ ಮಾರ್ಗದರ್ಶನವೇ ಉಪನಿಷತ್ತು. ಆ ಉಪನಿಷತ್ತು ಸಾರ್ವೇ ಭಗವದ್ಗೀತಾ. ಐ ಮೀನ್ ಟು ಸೇ ಇವೆಲ್ಲವೂ ಕೂಡ ವೇದಗಳನ್ನು ಒಪ್ಪಿಕೊಂಡಿವೆ, ವೇದಗಳ ಆಧರಿಸಿಕೊಂಡೇ ಈ ಮಾರ್ಗದರ್ಶನಗಳಿವೆ. ಆದ್ದರಿಂದ ನಾವು ಪ್ರಸ್ಥಾನತ್ರಗಳಿಗೆ ಹೆಚ್ಚಿಗೆ ಮಹತ್ವನ ಕೊಡ್ತೀವಿ. ಉಳಿದವ್ರು ಹಾಗೆ ಹೇಳಲಿಲ್ಲ. ಅವರೆಲ್ಲರೂ ಏನು ಮಾಡಿದರು ಅಂದರೆ ತಮ್ಮ ವ್ಯಕ್ತಿತ್ವ ಬೆಳೆಸಿಕೊಂಡ್ರು, ವೇದದ ವ್ಯಕ್ತಿತ್ವವನ್ನು ಪೂರ್ತಿಯಾಗಿ ಕಡೆಗಣಿಸಿದರು. ಒಬ್ಬರು ಅಪ್ರತ್ಯಕ್ಷವಾಗಿ ಕಡೆಗಣಿಸಿದರು, ಒಬ್ಬರು ಪ್ರತ್ಯಕ್ಷವಾಗಿ ಕಡೆಗಣಿಸಿದರು. ಪ್ರತ್ಯಕ್ಷವಾಗಿ ಕಡೆಗಣಿಸಿದವರು ಬೌದ್ಧರು ಅನಿಸಿಕೊಂಡ್ರು, ಬೌದ್ಧರು ಜೈನರು ಇವರು ಪ್ರತ್ಯಕ್ಷವಾಗಿ ಕಡೆಗಣಿಸಿಬಿಟ್ರು. ಆದ್ದರಿಂದ ಶಂಕರ ಅವರಿಗೆ, ಶಂಕರಾಚಾರ್ಯ ಅವರಿಗೆ ಏನಂತ ಕರೀತಾರೆ, ಅವೈದಿಕರು ಅಂತ ಕರೀತಾರೆ. ಮತ್ತು ವಾರ್ನಿಂಗ್ ಕೊಡ್ತಾರೆ, ಶತ್ರುವತ್ಯಜೇತ್, ಯಾರು ವೇದಗಳನ್ನು ಪ್ರಮಾಣ ಅಂತ ಒಪ್ಕೊಳ್ಳೋದಿಲ್ವೋ ಅವರನ್ನು ದೂರ ಇಟ್ಟುಬಿಡ್ರಿ, ಜಗಳಾಡ್ರಿ ಅಂತಲ್ಲ, ಹೊಡೆದಾಡ್ರಿ ಅಂತಲ್ಲ, ದೂರ ಇಟ್ಟುಬಿಡ್ರಿ ಅಷ್ಟೇ. ಅವರ ಸಮೀಪ ಕೊಟ್ಟು ಹೋಗ್ಬಿಡ್ರಿ. ಯಾಕೆ, ಕೊಳಕು ಹಣ್ಣಿನ ಸಮೀಪ ಹೋದಂಗೆ ಹೋದಂಗೆ ನೀನು ಕೊಳತು ಹೋಗ್ತೀಯ. ಇದೇ ಆದದ್ದು ಚಂದ್ರಗುಪ್ತನ ಕಾಲಕ್ಕೆ. ಒಂದು ಸಣ್ಣ ಕನ್ಸಲ್ಟೇಷನ್ಗೆ ಹೋಗಿದ್ದ ಚಂದ್ರಗುಪ್ತ, ಆ ಬೌದ್ಧ ಭಿಕ್ಷುನ ಒಂದು ಸಣ್ಣ ಕನ್ಸಲ್ಟೇಷನ್ಗೆ. ಫ್ರೆಂಡ್ಶಿಪ್ ಆಯಿತು, ಕರೆದ. ಚಾಣಕ್ಯ ಇದನ್ನೆಲ್ಲ ಗೊತ್ತಿತ್ತು, ನೋಡ್ತಾ ಇದ್ದ, ಗೊತ್ತಿತ್ತು ಏನೂ ಆಗ್ತಾ ಇದೆ, ಎಡವಟ್ಟಾಗ್ತಾ ಇದೆ, ಎಡವಟ್ಟಾಗ್ತಾ ಇದೆ. ಆದರೆ ತನ್ನ ಕೈಗಳನ್ನು ತಾನೇ ಕಟ್ಟಿಸ್ಕೊಂಡು ಬಿಟ್ಟಿದ್ದರಿಂದಾಗಿ ಏನೂ ಮಾಡೋ ಸ್ಥಿತಿಯಲ್ಲಿ ಇದ್ದಿದ್ದಿಲ್ಲ. ಚಂದ್ರಗುಪ್ತ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿಬಿಟ್ಟ. ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡ್ರಿ. ಯಾವ ಚಂದ್ರಗುಪ್ತನನ್ನು ಚಾಣಕ್ಯ ಈ ಮಟ್ಟದಲ್ಲಿ ಬೆಳೆಸಿದ್ದ? ಯಾವ ಮಟ್ಟದಲ್ಲಿ ಅಂದರೆ, ಹಿಂದೂ ಸಂಸ್ಕೃತಿಯನ್ನು ಉಳಿಸಬೇಕು, ನಂದ ಇತ್ಯಾದಿ ಅರಸರು ಅವರ ಸಹೋದರರೆಲ್ಲರೂ ಹಾಳು ಮಾಡಿದ್ದಾರೆ, ಅವರನ್ನು ಉಳಿಸಬೇಕು ಅಂತೇಳಿ ಇವನನ್ನು ಬೆಳೆಸಿದ. ಇವನು ಚಕ್ರವರ್ತಿನೂ ಆದ, ಸಮ್ರಾಟನೂ ಆದ, ಆವಾಗ ಏನಾಗಲಿಲ್ಲ. ಆದಷ್ಟೊತ್ತಿಗೆ ಆಗಲೇ ಆ ಬೌದ್ಧ ಭಿಕ್ಷುವಿನ ಜೊತೆ ಏನಾಗ್ಬಿಟ್ಟಿತ್ತು, ಇವನಿಗೆ ಫ್ರೆಂಡ್ಶಿಪ್ಪು ಜಾಸ್ತಿ ಆಗಿಬಿಟ್ಟಿತ್ತು. ಜಾರಿಬಿಟ್ಟು ಬೌದ್ಧ ಧರ್ಮ ಪ್ರವೃದ್ಧವಾಗಿಬಿಡ್ತು. ಚಂದ್ರಗುಪ್ತನ ಕಾಲದ ಈಚೆಗೆ ಬೌದ್ಧ ಧರ್ಮ ಪ್ರವೃದ್ಧವಾಗಿತ್ತು. ಆಮೇಲೆ ಅವ್ರಿಗೆಲ್ಲ ಅವಕಾಶ ಕೊಡ್ತು, ಒಳಗೆ ಒಳಗೆ ಬಂದ್ಬಿಟ್ರು, ಎಲ್ಲ ಬಂದ್ಬಿಟ್ರು. ಎಂತೆಂಥ ಯೂನಿವರ್ಸಿಟಿಗಳನ್ನು ಮಾಡಿಬಿಟ್ರು, ಮಹಾನ್ ಮಹಾನ್ ವಿಗ್ರಹಗಳನ್ನು ಕೂಡಿಸ್ಬಿಟ್ರು. ಶಂಕರರು ಎಷ್ಟು ಪ್ರಯತ್ನ ಮಾಡಿ ಇವ್ರನ್ನೆಲ್ಲ ಹೊರಗೆ ಹಾಕಿದ್ರು, ಅಷ್ಟು ಅದೆಲ್ಲರೂ ಒಳಗೆ ಬಂದರು. ನಮ್ಮ ಎನ್ ಟಿ ರಾಮರಾವ್ ದೊಡ್ಡ ಒಂದು ಬುದ್ಧನ ವಿಗ್ರಹನೇ ತಂದು ನಿಲ್ಲಿಸ್ಬಿಟ್ರು. ಸುಮ್ಮನೆ ಎಲ್ಲ ಅವೈದಿಕ ಪರಂಪರೆ. ಹೀಗಾಗಿ ಮನುಷ್ಯನಲ್ಲಿ ಸ್ಥಿರತಾ ಇಲ್ಲ. ಶಬ್ದ ಪ್ರಮಾಣ ವೇದ, ಆ ವೇದಗಳ ಮೋಕ್ಷದ ಮಾರ್ಗದರ್ಶನವೇ ಉಪನಿಷತ್ತು, ಆ ಉಪನಿಷತ್ತುಗಳ ಸಾರವೇ ಭಗವದ್ಗೀತಾ. ಹೀಗಾಗಿ ನಮಗಿಲ್ಲಿ ಕಂಡು ಬರ್ತದೆ ಏನು ಅಂದರೆ, ಅಥ ಇದಾನೀಂ ತಸ್ಯ ಓಂಕಾರ ಆಲಂಬನಸ್ಯ ಆತ್ಮನಃ ಸಾಕ್ಷಾತ್. ಓಕೆ, ಅದು ಆಗಬೇಕು. ಮಂದ ಮಧ್ಯಮ ಪ್ರತಿ ಪತ್ರೂನ್ ಪ್ರತಿ ಅಥ ಇದಾನೀಂ ತಸ್ಯ ಓಂಕಾರ ಆಲಂಬನಸ್ಯ ಆತ್ಮನಃ ಸಾಕ್ಷಾತ್ ಸ್ವರೂಪ ನಿರ್ದಿಧಾರೈಷಯ ಇದಮುಚ್ಯತೆ ಯ ಯಾವ ಓಂಕಾರವೂ ನಮ್ಮ ಜೀವನಕ್ಕೆ ಆಲಂಬನವಾಗಿತ್ತೋ ಅದೇ ಓಂಕಾರವು ಮೋಕ್ಷಕ್ಕೂ ಆಲಂಬನವಾಗುತ್ತದೆ. ಅಥ ಇದಾನೀಂ ತಸ್ಯ ಓಂಕಾರ ಆಲಂಬನಸ್ಯ, ಆತ್ಮನಃ ಸಾಕ್ಷಾತ್, ಆತ್ಮನ ಜ್ಞಾನಕ್ಕಾಗಿ. ಏನು ಸಾಕ್ಷಾತ್ ಅಂದರೆ ಸ್ವರೂಪ ನಿರ್ದಿಧಾರೈಷಯ, ಅವರವರ ಸ್ವರೂಪವನ್ನು ಅವರು ಸ್ಪಷ್ಟೀಕರಿಸಿಕೊಳ್ಳಲಿಕ್ಕಾಗಿ ಕೊಟ್ಟಿರುವಂತಹ ಮಾರ್ಗದರ್ಶನ ಓಂ. ಈ ಓಂಕಾರ ಅರ್ಥಾತ್ ಓಂ ಉಚ್ಚಾರ ಅರ್ಥಾತ್ ಓಂ ಶಬ್ದ ಅರ್ಥಾತ್ ಓಂಕಾರದಲ್ಲಿಯ ಅರ್ಥ ಇವಷ್ಟು ಏನಕ್ಕಾಗಿ ಅಂತಂದರೆ ಅವರವರ ಸ್ವರೂಪದ ಸ್ಪಷ್ಟೀಕರಿಸಿಕೊಳ್ಳಲಿಕ್ಕಾಗಿ. ಮೊದಲು ಹೇಳಿದ್ರಲ್ಲ ಉಪಾಸ್ಯ ಬ್ರಹ್ಮ, ಉಪಾಸನಕ್ಕಾಗಿ. ಆ ದೃಷ್ಟಿಯಿಂದ ಇನ್ನು ಮುಂದಿನ ಶ್ಲೋಕ ಬರ್ತದೆ. ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿತ್, ನಾಯಂ ಕುತಶ್ಚಿನ್ನ ಬಭೂವ ಕಶ್ಚಿತ್, ಅಜೋ ನಿತ್ಯ ಶಾಶ್ವತೋಯಂ ಪುರಾಣಃ, ನ ಹನ್ಯತೆ ಹನ್ಯಮಾನೆ ಶರೀರೇ, ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿತ್, ನಾಯಂ ಕುತಶ್ಚಿನ್ನ ಬಭೂವ ಕಶ್ಚಿತ್, ಅಜೋ ನಿತ್ಯ ಶಾಶ್ವತೋಯಂ ಪುರಾಣಃ, ನ ಹನ್ಯತೆ ಹನ್ಯಮಾನೆ ಶರೀರೇ, ನ ಹನ್ಯತೆ ನ ಹನ್ಯತೆ ಹನ್ಯಮಾನೆ ಶರೀರೇ. ಎಲ್ಲೋ ಕೇಳ್ದಂಗ ನೋಡಿ, ಭಗವದ್ಗೀತೆಯನ್ನ ತಗೊಂಡಾರ ನೋಡ್ರಿ. ಭಗವದ್ಗೀತಾದಿಂದ ಇದನ್ನು ತಗೊಂಡಿಲ್ಲ, ಇಲ್ಲಿಂದ ಭಗವದ್ಗೀತಾ ಬಂದಿದೆ. ಯು ನೀಡ್ ಟು ನೋ ದಿಸ್, ಏಕೆಂದರೆ ಉಪನಿಷತ್ತು ವೇದ ಇವು ಫಾದರ್ಸ್ ಪ್ರಾಪರ್ಟಿ ಇದ್ದಂಗೆ. ಹೌದು, ಅಪ್ಪನ ಜೇಬಿನೊಳಗೆ ಕೈ ಹಾಕಿ ತಗೊಳ್ಳಿಕ್ಕೆ ಮಗನಿಗೆ ಅಧಿಕಾರ ಇದೆ. ಆದರೆ ಏನಂದರೆ ತಗೊಂಡದ್ದನ್ನು ಹೇಳಬೇಕಷ್ಟೆ, ಅಧಿಕಾರ ಇದೆ ತಗೋಬೇಕು, ತಗೊಂಡದನ್ನು ಹೇಳಬೇಕು. ದಟ್ಸ್ ಇಟ್. ವಾಟ್ ಈಸ್ ರಾಂಗ್ ಇನ್ ದ್ಯಾಟ್? ಅದೇ ಮಾಡಿದ್ದು ಭಗವದ್ಗೀತೆಯಲ್ಲಿ ವ್ಯಾಸರು ಮಾಡಿದ್ದು ಏನು ಅಂತಂದರೆ, ನಮ್ಮ ಪ್ರಾಪರ್ಟಿ ಇದೆ ಇಲ್ಲಿ, ತಗದು ಇಲ್ಲಿ ಇಡ್ತೀವಿ ನೋಡಿ. ಎಲ್ಲ ನ ಜಾಯತೆ ಮ್ರಿಯತೆ ವಾ ಕದಾಚಿತ್, ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ, ಅಜೋ ನಿತ್ಯ ಶಾಶ್ವತೋಯಂ. ಸೇಮ್ ಥಿಂಗ್. ಹೌದಲ್ಲ? ಸೊ ಆತ್ಮನ ಸಹಜತೆ ಏನು? ನ ಜಾಯತೆ ನ ಮ್ರಿಯತೆ. ತಿಳಿದವನು ಅಷ್ಟೇ, ಇದನ್ನು ಯಾವನು ತಿಳಿದು ಬಿಡುತ್ತಾನೆ ಅವನಿಗೂ ಹುಟ್ಟು ಸಾವುಗಳಿಲ್ಲ. ಕರೆಂಟ್ ಹೊಡೆಸಿಕೊಂಡವ್ರಿಗೆ ಕರೆಂಟ್ ಆಗಿರ್ತಾರೆ ಹಂಗೆ. ಓಂ ತತ್ಸತ್. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ. ಓಂ ತತ್ಸತ್.